ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದ ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರತಕ್ಕಂತಹ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹೇಗೆ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಲೂಗಡ್ಡೆಯನ್ನು ಪ್ರಧಾನ ಬೆಳೆಯಾಗಿ ಬೆಳೆಯಲಾಗುತ್ತೋ, ಹಾಗೆಯೇ ಚಳಿಗಾಲದಲ್ಲೂ ಕೂಡ ಒಂದಷ್ಟು ಜನ ರೈತರು ಸುಮಾರೊಂದು 4-5 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಚಳಿಗಾಲದ ಆಲೂಗಡ್ಡೆ ಬೆಳೆಯನ್ನು ಬೆಳೆಯಲಾಗುತ್ತೆ. ಈ ಚಳಿಗಾಲದ ಆಲೂಗಡ್ಡೆ ಬೆಳೆಯನ್ನು ಯಾವೆಲ್ಲ ರೋಗ ಮತ್ತು ಕೀಟಗಳು ಬಾಧಿಸುತ್ತೆ, ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ತೋಟಗಾರಿಕೆ ವಿಜ್ಞಾನಿಯಾಗಿರ್ತಕ್ಕಂತಹ ಡಾಕ್ಟರ್ ಅಮರನಂಜುಂಡೇಶ್ವರ ಅವರು. ಅಮರನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಚಳಿಗಾಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತ್ತೆ ಯಾವ್ಯಾವ ಭಾಗದಲ್ಲಿ ಆಲೂಗಡ್ಡೆಯನ್ನು ಬೆಳೆಯಲಾಗುತ್ತೆ ಸರ್? ಈಗ ಒಂದು ಹಾಸನ ಜಿಲ್ಲೆ ಅಂದರೆ ಒಂದು ಪ್ರಮುಖ ಆಲೂಗಡ್ಡೆ ಬೆಳೆಯುವಂಥ ಜಿಲ್ಲೆ. ಮುಖ್ಯವಾಗಿ ಇಲ್ಲಿ ಒಂದು ಮುಂಗಾರು ಹಂಗಾಮಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಸುಮಾರು ಒಂದು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗಡ್ಡೆಯನ್ನು ಬೆಳೀತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಚಳಿಗಾಲದಲ್ಲೂ ಸಹ ಆಲೂಗಡ್ಡೆಯನ್ನು ಇಲ್ಲಿ ಬೆಳೆಯುವಂಥದ್ದು ರೂಢಿ ಇಲ್ಲಿದೆ. ಆದರೆ ಆಲೂಗಡ್ಡೆ ಒಂದು ಚಳಿಗಾಲದ ಬೆಳೆನೆ, ತಂಪು ವಾತಾವರಣ ಬೆಳೆಸುವಂಥದ್ದು ಬಹಳ ಸೂಕ್ತವಾಗಿ ಬೆಳೆಯುವಂಥ ಕಾಲ ಅಂತಂದ್ರೆ ಚಳಿಗಾಲನೇ ಸೂಕ್ತ ಆಲೂಗಡ್ಡೆಗೆ. ಯಾಕೆಂದ್ರೆ ರಾತ್ರಿ ಹೊತ್ತು ತಂಪಾಗಿರಬೇಕು, ಅಂದ್ರೆ ಉಷ್ಣಾಂಶ 20 ಡಿಗ್ರಿಗಿಂತ ಕಡಿಮೆ ಇದ್ರೆ ಉಷ್ಣಾಂಶ ತುಂಬಾ ಉತ್ತಮವಾಗಿ ಗೆಡ್ಡೆ ಬೀಳುತ್ತೆ, ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ. ಆಮೇಲೆ ರೋಗಗಳ ಒಂದು ಸಮಸ್ಯೆ ಕಡಿಮೆ ಇರುತ್ತೆ ಚಳಿಗಾಲದಲ್ಲಿ. ನಮಗೆ ಮಳೆಗಾಲದಲ್ಲಿ ಹೆಚ್ಚಿನ ಒಂದು ರೋಗದ ಸಮಸ್ಯೆ ಜಾಸ್ತಿ ಇರುತ್ತೆ, ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ. ಚಳಿಗಾಲದಲ್ಲಿ ರೋಗದ ಹಾವಳಿ ಕಡಿಮೆ, ಯಾಕೆಂದ್ರೆ ಮಳೆ ಇರುವುದಿಲ್ಲ. ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ನಾನು ಸಂಪೂರ್ಣವಾಗಿ ನೀರಾವರಿ ಆಶ್ರಯದಲ್ಲೇ ಬೆಳಿತೀವಿ, ಹಾಗಾಗಿ ರೋಗಗಳ ಒಂದು ಸಮಸ್ಯೆ ಕಡಿಮೆ, ಆದ್ರೆ ಕೀಟಗಳ ಸಮಸ್ಯೆ ಜಾಸ್ತಿ ಇರುತ್ತೆ. ಆದರೆ ಆಲೂಗಡ್ಡೆ ಹೆಚ್ಚಿನ ಒಂದು ಇಳುವರಿಯನ್ನು ನಿರೀಕ್ಷೆ ಮಾಡಬೇಕಾದ್ರೆ ಚಳಿಗಾಲ ಬೆಳೆ ಬಹಳ ಸೂಕ್ತ. ಆಮೇಲೆ ಬೀಜೋತ್ಪಾದನೆ ಮಾಡುವಂತ ಅವಕಾಶನೂ ನಾವು ರೈತರು ಈ ಒಂದು ಕಾಲವನ್ನು ಉಪಯೋಗಿಸ್ಕೋಬೇಕು ಚಳಿಗಾಲವನ್ನ. ಈಗ ಉದಾಹರಣೆಗೆ ಈಗಾಗಲೇ ಕುಡಿಕಾಂಡ ಸಸಿಗಳಿಂದ ಬೀಜೋತ್ಪಾದನೆ ಮಾಡುವಂತ ಒಂದು ತಂತ್ರಜ್ಞಾನವನ್ನು ಈಗಾಗಲೇ ಪರಿಚಯ ಮಾಡಿಸ್ಕೊಟ್ಟಿದ್ದೇವೆ. ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಕಾಲದಲ್ಲಿ ನಾವು ಬೀಜೋತ್ಪಾದನೆ ಮಾಡಿಕೊಂಡ್ರೆ ಎಲ್ಲ ರೋಗಗಳ ಸಮಸ್ಯೆ ಕಡಿಮೆ, ಜೊತೆಗೆ ಇಳುವರಿನೂ ಜಾಸ್ತಿ ಬರುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಚಳಿಗಾಲದಲ್ಲಿ ಕೆಲವೊಂದು ರೋಗ ಸಮಸ್ಯೆಗಳಿದ್ದೇ ಇದೆ, ಮಳೆಗಾಲದಲ್ಲೂ ಇರ್ತದೆ ಚಳಿಗಾಲದಲ್ಲೂ ಇರ್ತವೆ. ಇದನ್ನು ನಾವು ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ. ಎಲ್ಲ ಹಂತದಲ್ಲಿ ಪ್ರಮುಖವಾಗಿ ಇಲ್ಲಿ ಒಂದು ಶಿಲೀಂಧ್ರ ರೋಗಗಳು ಬಾಧಿಸ್ತವೆ. ಮೊದಲು ಕೊನೆಯ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಎರಡನೇದು ಶೀಘ್ರ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಮೂರನೇದಾಗಿ ಬೂದಿ ರೋಗದ ಸಮಸ್ಯೆನೂ ಜಾಸ್ತಿ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೂದಿ ರೋಗ ಬರೋದಿಲ್ಲ, ಚಳಿಗಾಲದಲ್ಲಿ ಬೂದಿ ರೋಗದ ಸಮಸ್ಯೆ ಜಾಸ್ತಿ. ಬೂದಿ ರೋಗ ಈ ಕಾಲದಲ್ಲಿ ಜಾಸ್ತಿ, ಯಾಕೆ ರೈತರಿಗೆ ಬೂದಿ ರೋಗ ಬರುತ್ತೆ ಅಂದ್ರೆ ಯಾರಿಗೂ ನಂಬಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಕಾಣುವಂಥದ್ದು ಅಂಗಮಾರಿ ರೋಗಗಳು ಕಾಣ್ತವೆ. ಚಳಿ ರೋಗ ಯಾಕೆ ಇದು ಬೂದಿ ರೋಗದ ಸಮಸ್ಯೆ ಜಾಸ್ತಿ ಅಂತಂದ್ರೆ ರಾತ್ರಿ ಅತಿ ಚಳಿ, ನಡುಕು ಹುಟ್ಟಿಸುವಂತ ಚಳಿ ಇರುತ್ತೆ, ಹಗಲು ಒಂದು ಬೆಚ್ಚನೆಯ ವಾತಾವರಣ ಇರ್ತದೆ, ಚುರುಕಾದ ಬಿಸಿಲಿರ್ತದೆ. ಈ ಎರಡೂ ವಾತಾವರಣ ಏನಿದೆ, ರಾತ್ರಿ ಚಳಿ ಹಗಲು ಬಿಸಿಲು, ಬಹಳ ಸೂಕ್ತವಾದಂತ ವಾತಾವರಣ ಈ ಒಂದು ಬೂದಿ ರೋಗ ಬರಲಿಕ್ಕೆ. ಆದ್ರಿಂದ ಬೂದಿ ರೋಗನೂ ಹೆಚ್ಚಾಗಿ ಬರೋದಿಲ್ಲ ಆಲೂಗಡ್ಡೆಯಲ್ಲಿ, ಆದ್ರೂ ಬರುತ್ತೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಸಾಮಾನ್ಯವಾಗಿ ಎಲೆಗಳ ಹಿಂಭಾಗ ಬೂದಿ ಅಂತ ಒಂದು ಶಿಲೀಂಧ್ರಗಳು ನಾವು ನೋಡಬಹುದಾಗಿದೆ. ಇದರಿಂದನೂ ನಮಗೆ ಬೆಳೆ ಮೇಲೆ ಬಹಳ ಪರಿಣಾಮ ಆಗ್ತದೆ, ಇಳುವರಿ ಸಹ ಕುಂಠಿತವಾಗ್ತದೆ. ಆದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಬೂದಿ ರೋಗವನ್ನು ನಿರ್ವಹಣೆ ಮಾಡಬೇಕು. ಬೂದಿ ರೋಗಕ್ಕೆ ಉದಾಹರಣೆಗೆ ಕಾರ್ಬನ್ ಡೈಸಿಮ್ ಅಂತ ಹೇಳ್ತೀವಿ, 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಅಥವಾ ಡೈನೋಕ್ಯಾಪ್ ಅಂತ ಹೇಳ್ತೀವಿ, ಅದನ್ನು ನಾವು 1 ml ಅಷ್ಟು 1 ಲೀಟರ್ಗೆ ಸೇರಿಸಿ ಸಿಂಪಡಣೆ ಮಾಡಬೇಕಾಗ್ತದೆ. ಅಥವಾ ಎಕ್ಸಕೋನಜಾಲ್ ಅಂತ ಹೇಳ್ತೀವಿ, ಡೈಫೆನ್ಕೋನಜಾಲ್ ಅಂತ ಹೇಳ್ತೀವಿ, ಪ್ರಾಪಿಕೋನಜಾಲ್ ಅಂತ ಸಾಕಷ್ಟು ಇವತ್ತು ಶಿಲೀಂಧ್ರನಾಶಕಗಳು ಬೂದಿ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಇದಾವೆ. ಇವುದರಲ್ಲಿ ಯಾವುದಾದ್ರೂ ಒಂದು ಗ್ರಾಂನಷ್ಟು ಒಂದು ಅಥವಾ 1 ml 1 ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಬೂದಿ ರೋಗದ ಸಮಸ್ಯೆಯನ್ನು ನಿರ್ವಹಣೆ ಮಾಡಬಹುದಾಗಿದೆ. ಇನ್ನು ಸರ್ವಸಾಮಾನ್ಯವಾಗಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಕಾಡುವಂತ ರೋಗ ಅಂಗಮಾರಿ ರೋಗ, ಎರಡು ಅಂಗಮಾರಿ ರೋಗಗಳಿದೆ, ಶೀಘ್ರ ಅಂಗಮಾರಿ ರೋಗ ಮತ್ತು ಕೊನೆ ಅಂಗಮಾರಿ ರೋಗ. ಈ ಚಳಿಗಾಲದಲ್ಲಿ ಮತ್ತೊಮ್ಮೆ ಶೀಘ್ರ ಅಂಗಮಾರಿ ರೋಗದ ಸಮಸ್ಯೆ ಜಾಸ್ತಿ, ಅದೇ ನೀವು ಮಳೆಗಾಲದಲ್ಲಿ ಕೊನೆ ಅಂಗಮಾರಿ ರೋಗದ ಸಮಸ್ಯೆ ಜಾಸ್ತಿ, ಲೇಟ್ ಬ್ಲೈಟ್ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಶೀಘ್ರ ಅಂಗಮಾರಿ ರೋಗ ಅಥವಾ ಅರ್ಲಿ ಬ್ಲೈಟ್ ಅಂತ ಹೇಳ್ತೀವಿ, ಆಲ್ಟರ್ನೇರಿ ಅಂತ ಹೇಳ್ತೀವಿ. ಇದು ಎಳೆ ಚಿಗುರುಗಳಲ್ಲಿ ವೃತ್ತಾಕಾರದ ಒಂದು ಚಿಹ್ನೆಗಳಿಂದ ಈ ಒಂದು ರೋಗ ಪ್ರಾರಂಭ ಆಗ್ತದೆ. ಕಂದು ಬಣ್ಣದ ಲಕ್ಷಣಗಳು ಕಾಣಿಸ್ತವೆ. ನಾವು ಸರಿಯಾದ ಸೂಕ್ತ ಕ್ರಮಗಳನ್ನು, ನಾವು ಹತೋಟಿ ಕ್ರಮಗಳನ್ನು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಈ ಚುಕ್ಕೆಗಳು ಎಲೆ ಚಿಗುರುಗಳಲ್ಲಿ ಜಾಸ್ತಿ ಆಗಿ ಸಂಪೂರ್ಣವಾಗಿ ಬೆಳೆ ಹಳದಿ ಆಗ್ತದೆ. ಇದನ್ನ ಹಳದಿ ರೋಗ ಅಂತಲೂ ಕರೀತಾರೆ. ಈ ರೋಗ ಹೆಚ್ಚಾಗಿ ಕಂಡುವುದು ನಮ್ಮ ಚಳಿಗಾಲದ ಬೆಳೆನಲ್ಲೇ ಜಾಸ್ತಿ ಕಾಣ್ತೈತೆ. ಇದಕ್ಕೆ ನಾವು ಝೈನೆಬ್ಬು, ಮ್ಯಾಂಗೋಜಬ್ಬು, ಮ್ಯಾನಬ್ಬು, ಕ್ಲೋರೋಥೆನಾಲಿನ್ ಅಂತ ಹೇಳ್ತೀವಿ, ಇವೆಲ್ಲ ಸಾಕಷ್ಟು ಶಿಲೀಂಧ್ರನಾಶಕಗಳು, ಥಯೋಫೆನೇಟ್ ಮಿಥೈಲ್ ಅಂತ ಹೇಳ್ತೀವಿ, ಇವೆಲ್ಲ ಯಾವ್ದಾದ್ರೂ ಆಗಲಿ, ಆಂಟ್ರಕಾಲ್ ಅಂತ ಹೇಳ್ತೀವಿ, ಪ್ರಾಪಿನೆಬ್ ಅಂತ ಹೇಳ್ತೀವಿ, ಇವುಗಳನ್ನ ಯಾವ್ದಾದ್ರೂ ಒಂದು ಎಂಎಲ್ ನಷ್ಟು ಒಂದು ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಇಲ್ಲವಾದಲ್ಲಿ ಇವು ಬಹಳಷ್ಟು, ಉದಾಹರಣೆಗೆ ಈ ಒಂದು ರೋಗ ಹೆಚ್ಚಾಗಿ ಕಾಡುವಂಥ ರೋಗ, ಈ ಚಳಿಗಾಲದ ಬೆಳೆಯುವಂಥ ಬೆಳೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಪ್ರಾಂತದಲ್ಲಿ ಈ ರೋಗದ ಸಮಸ್ಯೆ ಬಹಳಷ್ಟು ಕಾಣಿಸ್ಕೊಳ್ತದೆ. ಚಳಿ ಜಾಸ್ತಿ ಇದ್ದಾಗ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ಎಲ್ಲ ಶಿಲೀಂಧ್ರಗಳನ್ನು ನಾವು ಒಂದು ವಾರಾಂತದಲ್ಲಿ ಅಥವಾ ನಾವು ರೋಗವನ್ನು ಉಲ್ಬಣ ಒಂದು ಎಷ್ಟಾಗುತ್ತದೆ ನೋಡಿಕೊಂಡು ಅದನ್ನು ಸಿಂಪಡಣೆ ಮಾಡಿ ಹತೋಟಿಯನ್ನು ಮಾಡಬೇಕಾಗ್ತದೆ. ಇನ್ನು ಮೂರನೇದಾಗಿ ಕೊನೆ ಅಂಗಮಾರಿ ರೋಗದ ಸಮಸ್ಯೆ. ಆಲೂಗಡ್ಡೆಯಲ್ಲಿ ಅತಿ ಹೆಚ್ಚು ಕಾಡುವಂಥ ಶಿಲೀಂಧ್ರ ರೋಗ ಅಂದರೆ ಕೊನೆ ಅಂಗಮಾರಿ ರೋಗ, ಫೈಟ್ ಆಫ್ ಥೆರಾ ಇನ್ಫೆಸ್ಟನ್ಸ್ ಅಂತ ಹೇಳ್ತೀವಿ. ಇದು ಹಳೆ ಎಲೆಗಳಲ್ಲಿ ಎಲೆಗಳು ನೆನೆದಂತೆ ಬಿಳಿ ಶಿಲೀಂಧ್ರಗಳು ಬೆಳೀತಾವೆ, ಬೂಸ್ಟ್ ಬೆಳೆಯುತ್ತೆ. ಇದು ಕಾಂಡಕ್ಕೂ ಬೆಳೆಯುತ್ತೆ, ಕಾಂಡದ ಮೇಲೆ ಬರುತ್ತೆ, ಚಿಗುರುಗಳ ಮೇಲೆ ಬರ್ತದೆ. ಇಲ್ಲೂ ಅಷ್ಟೇ, ಈ ರೋಗ ಬರಬೇಕಾದ್ರೆ ಅಗಲು 20-27 ಡಿಗ್ರಿ ಉಷ್ಣಾಂಶ, ರಾತ್ರಿ 10-16 ಡಿಗ್ರಿ ಉಷ್ಣಾಂಶ. ಇದು ಬಹಳ ಸೂಕ್ತವಾದಂಥದ್ದು. ಅಥವಾ ಏನು ಮಂಜು ಬೀಳುವಂಥದ್ದು, ಹಿಮ ಬೀಳುವಂಥದ್ದು, ಮತ್ತೆ ಮಳೆ ಆಗುವಂಥದ್ದು, ಮೋಡ ಕವಿದ ವಾತಾವರಣ, ಮತ್ತೆ ತೇವಾಂಶ, ಮಣ್ಣಿನಲ್ಲಿ ಅತಿ ಹೆಚ್ಚು ತೇವಾಂಶ ಇದ್ದಾಗ ಈ ಒಂದು ಕೊನೆ ಅಂಗಮಾರಿ ರೋಗದ ಸಮಸ್ಯೆ ಜಾಸ್ತಿ. ಇದು ಎಲ್ಲಾ ಶಿಲೀಂಧ್ರಗಳ ರೋಗಗಳಿಗಿಂತ ಇದು ಬಹಳ ಭಯಾನಕವಾಗಿ ಕಾಡುವಂಥ ರೋಗ. ಈ ರೋಗವನ್ನು ನಾವು ಪ್ರತಿ ಹಂತದಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸಿ ನಾವು ಮಳೆಗಾಲದಲ್ಲಿ ಕಂಟ್ರೋಲ್ ಮಾಡಬೇಕಾಗ್ತದೆ. ಇದು ಚಳಿಗಾಲದಲ್ಲಿ ಬರಲ್ಲ ಅಂತಲ್ಲ, ಇಲ್ಲಿನ ತೇವಾಂಶ ಜಾಸ್ತಿ ಬಂದಾಗ, ಈಗ ನೀರಾವರಿ ಜಾಸ್ತಿ ಕೊಡ್ತೀವಿ, ತೇವಾಂಶ ಜಾಸ್ತಿ ಆದಾಗ, ಇಲ್ಲ ನಮಗೆ ಏನೋ ಸೈಕ್ಲೋನ್ ಬರುತ್ತೆ, ಅಂತ ಸಮಯದಲ್ಲಿ ಇದು ಅಂಗಮಾರಿ ರೋಗ, ಕೊನೆ ಅಂಗಮಾರಿ ರೋಗ ಬರುತ್ತೆ. ಇದಕ್ಕೆ ನಾವು ಮ್ಯಾಂಕೋಸೆಬ್ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡುವಂಥದ್ದು, ಅಥವಾ ಮ್ಯಾಂಕೋಸೆಬ್ ಪ್ಲಸ್ ಮೆಟಲಾಕ್ಸಿಲ್ ಅಂತ ಹೇಳ್ತೀವಿ, ಅದು 2 ಗ್ರಾಂನಷ್ಟು ಸಂಯುಕ್ತ ಶಿಲೀಂಧ್ರನಾಶಕವನ್ನು ಒಂದು 2 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಅಥವಾ ಅಮಿಕ್ಟ್ರಾಟ್ರಾಡಿನ್ ಪ್ಲಸ್ ಡೈಮೆಥಮಾರ್ಫ್ ಅಂತ ಹೇಳ್ತೀವಿ, ಅಥವಾ ಡೈಮೆಥಮಾರ್ಫ್ ಅಂತ ಹೇಳ್ತೀವಿ, 1 ಗ್ರಾಂ ಹಾಕೊಂಡು ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಅದೇ ರೀತಿ ಫೆಮಾಕ್ಸಿಡಿನ್ ಅಥವಾ ಸಮಾಕ್ಸಿನಿಲ್ ಅಂತ ಹೇಳ್ತೀವಿ. ಹೀಗೆ ಸಾಕಷ್ಟು ಶಿಲೀಂಧ್ರನಾಶಕಗಳು, ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳು ಈಗ ಎಟುಕ್ತವೆ. ಅದನ್ನ ಯಾವ್ದಾದ್ರೂ ಒಂದು ನಾವು ಸಿಂಪಡಣೆ ಮಾಡಿ ನಾವು ಪರಿಣಾಮಕಾರಿ ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡಿ ನಿವಾರಣೆ ಮಾಡಬೇಕಾಗ್ತದೆ. ಮತ್ತೊಂದು ಪ್ರಮುಖವಾದಂತಹ ರೋಗ ಈ ದುಂಡಾಣ ಸೊರಗು ರೋಗ. ಹೌದು, ಚಳಿಗಾಲದಲ್ಲೂ ಕೂಡ ಬರುತ್ತೆ ಅದು. ಖಂಡಿತ, ಈ ಒಂದು ಬ್ಯಾಕ್ಟೀರಿಯಾ ಏನ್ ಹೇಳ್ತೀವಿ, ರಾಲ್ಸ್ಟೋನಿ ಸೊಲ್ನೇಷಿಯಾರಂ ಅಂತ ಹೇಳ್ತೀವಿ. ಈ ಬ್ಯಾಕ್ಟೀರಿಯಾ ಅಥವಾ ದುಂಡಾಣು ಮಣ್ಣಿನಿಂದ ಹರಡುವಂತ ರೋಗ. ಇದು 1-3 ವರ್ಷ ಕಾಲ ಸತತವಾಗಿ ಮಣ್ಣಿನಲ್ಲಿರುತ್ತೆ. ಓಹೋ, 2-3 ವರ್ಷಗಳ ಕಾಲ. ಆದ್ರಿಂದ ನಾವು ಸೊಲನೇಷಿಯಸ್ ಜಾತಿಗೆ ಅಥವಾ ಬದನೆ ಜಾತಿಗೆ ಸೇರಿದಂತ ಬೆಳೆಗಳನ್ನ ಒಂದಾದ ನಂತರ ಒಂದು ಬೆಳಿಬಾರ್ದು. ಬೆಳೆ ಪರಿವರ್ತನೆಯನ್ನ ಮಾಡಬೇಕು. ಈಗ ಉದಾಹರಣೆಗೆ ಬದನೆ ಜಾತಿಗೆ ಸೇರಿದಂತ ಬೆಳೆಗಳು ಯಾವುವು? ಬದನೆ, ದೊಣ್ಣೆ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಆಲೂಗಡ್ಡೆ, ಒಂದು ತಂಬಾಕು, ಇಷ್ಟುವು 5 ಬೆಳೆಗಳು ಒಂದೇ ಕುಟುಂಬಕ್ಕೆ ಸೇರಿದಂತ. ಒಂದಾದ ನಂತರ ಈ ಬೆಳೆಗಳನ್ನ ಬೆಳೆದಾಗ ಅವು ಸತತವಾಗಿ ಆ ಬೇರಿನಲ್ಲಿ ಉಳ್ಕೊಂಡು ಬದುಕಿ ಉಳಿತಾವೆ 2-3 ವರ್ಷ ಕಾಲ. ಬೇಸಿಗೆಯ ಉಳಿಮೆಯನ್ನ ಆಳವಾಗಿ ಮಾಡಿ ಬಿಸಿಲು ಬಿಡಬೇಕು, ಆ ಒಂದು ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ತವೆ. ಇಲ್ಲಾಂದ್ರೆ ಬೆಳೆ ಪರಿವರ್ತನೆಯನ್ನು ಮಾಡುವಂಥದ್ದು, ಈ ಬದನೆ ಜಾತಿಗೆ ಸೇರಿದಂತ ಬೆಳೆಗಳನ್ನ ಬಿಟ್ಟು ಬೇರೆ ಜಾತಿಯ ಬೆಳೆಗಳನ್ನ ಬೆಳೆಯುವಂಥದ್ದು, ಅಥವಾ ಜೋಳ ಬೆಳಿಬೇಕು, ರಾಗಿ ಬೆಳಿಬೇಕು. ಜೋಳ ಬೆಳೆದಾಗ ಅದರಲ್ಲಿ ಸೈನೈಡ್ ಎಂಬ ಒಂದು ರಾಸಾಯನಿಕ ಇರುತ್ತೆ, ಆ ರಾಸಾಯನಿಕದಿಂದ ಈ ಒಂದು ದುಂಡಾಣುಗಳು ಸಾಯ್ತವೆ. ಈ ರೀತಿಯಾಗಿ ಬೆಳೆ ಪರಿವರ್ತನೆ ಮಾಡಿಕೊಳ್ಳೋದು ಒಳ್ಳೇದು. ನಾವು ಇದಕ್ಕೆ ಔಷಧಿ ಹಾಕ್ತೀವಪ್ಪ, ಬ್ಲೀಚಿಂಗ್ ಪೌಡರ್ ರೆಕಮೆಂಡೇಷನ್ ಇದೆ. 1 ಎಕರೆಗೆ 8 ಕೆಜಿ ಅಷ್ಟು ನಾವು ಸಿಂಪಡಣೆ ಮಾಡಿ ಮಣ್ಣಿಗೆ ಹರಿಚಿಬಿಟ್ಟು ಮಾಡುವಂಥದ್ದು, ಅಥವಾ ಜೈವಿಕ ಶಿಲೀಂಧ್ರನಾಶಕಗಳು, ಉದಾಹರಣೆಗೆ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಬ್ಯಾಸಿಲಸ್ ಅಂತ ಹೇಳ್ತೀವಿ, ಸೂಡೋಮನಸ್ ಅಂತ ಹೇಳ್ತೀವಿ, ಇದನ್ನು ಜೈವಿಕ ಗೊಬ್ಬರಗಳನ್ನು ಬೇಕಾದ್ರೆ ಮಣ್ಣಿಗೆ ಬೆರೆಚಿಬಿಟ್ಟು ನಾವು ಕಡಿಮೆ ಮಾಡಬಹುದು. ಇದಕ್ಕೆ ಪರ್ಯಾಯ ಬಹಳ ಪರಿಣಾಮಕಾರಿಯಾಗಿ ನಾವು ಹತೋಟಿಗೆ ತರಬೇಕಂತಂದ್ರೆ ನಾವು ಬೆಳೆ ಪರಿವರ್ತನೆಯನ್ನು ಅಳವಡಿಸಿಕೊಂಡು ನಾವು ಮಾಡಬೇಕಾಗ್ತದೆ. ಒಂದು ಸಾರಿ ಇದು ಮಣ್ಣಿನಲ್ಲಿ ಬಂದ್ರೆ ಬೆಳೆ ಒಂದು ಕಡೆ ಎಲ್ಲಾದರೂ ಒಣಗಿದೆ ಅಂದ್ರೆ ನೀರಾವರಿ ಮೂಲಕ, ನಾವು ನೀರು ಅರಸುವ ಮೂಲಕ ಬೆಳೆಯಿಂದ ಬೆಳೆಗೆ ಗಿಡದಿಂದ ಗಿಡಕ್ಕೆ ಹರಡ್ತಾ ಹೋಗ್ತದೆ, ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತದೆ. ಅಂದ್ರೆ ಗಿಡಗಳು ಬಾಡ್ತವೆ, ಇದಕ್ಕಿದ್ದಂಗೆ ಬಾಡ್ತವೆ. ಯಾವಾಗ 30 ದಿನಗಳ ನಂತರ, ಯಾಕಪ್ಪ 30 ದಿನಗಳ ನಂತರ ಅಂದ್ರೆ 30ನೇ ದಿನದಲ್ಲಿ ನಾವೇನ್ ಮಾಡ್ತೀವಿ, ಮಣ್ಣನ್ನ ಏರ್ ಹಾಕ್ತೀವಿ. ಹೌದು, ಆ ಏರ್ ಹಾಕುವ ಒಂದು ಕ್ರಿಯೆಯಲ್ಲಿ ಬೇರುಗಳು ಡ್ಯಾಮೇಜ್ ಆಗ್ತವೆ. ಸ್ವಾಭಾವಿಕವಾಗಿ ಇದು ಏನು ಹಾಗೇನೆ ಬೇರನ್ನ ಡ್ಯಾಮೇಜ್ ಮಾಡಿ ರೋಗ ತರುವಂತ ದುಂಡಾಣು ಅಲ್ಲ ಇದು. ಅಲ್ಲ, ಬೇರೊಂದು ರೀತಿಯಾಗಿ ನಾವೇನಾದರೂ ಬೇರನ್ನ ನಾವು ತೊಂದರೆ ಡ್ಯಾಮೇಜ್ ಮಾಡಿದಾಗ ಆ ಡ್ಯಾಮೇಜ್ ಮಾಡಿದಾಗ ಆ ಬೇರ್ ಮುಖಾಂತರ ಇವು ಹೋಗ್ತವೆ. ಆಗ ನೀರು ಮತ್ತು ಏನು ಆಹಾರ ಪೂರೈಕೆ ಗಿಡಕ್ಕಾಗಲ್ಲ, ಇದ್ದಕ್ಕಿದ್ದಂಗೆ ಸೊರಗ್ತವೆ ಗಿಡಗಳಲ್ಲಲ್ಲಲ್ಲಿ ಬಾಡ್ತಾ ಹೋಗ್ತವೆ. ಆಮೇಲೆ ನೀರು ಎಲ್ಲೆಲ್ಲಿ ಹರಿಸಿರ್ತೀವಿ ಅದ್ರ ಮುಖಾಂತರ ನಾವು ಈ ಗಿಡಗಳೆಲ್ಲ ಬಾಡ್ತಾ ಹೋಗ್ತವೆ. ಅದಕ್ಕೆ ಇದನ್ನ ನಾವು ಪರಿಣಾಮಕಾರಿ ಮಾಡಬೇಕು. ಈ ರೀತಿಯಾದ ಒಂದು ಸೊರಗು ರೋಗದ ಸಮಸ್ಯೆಯಲ್ಲಿದೆ, ಅಲ್ಲಿ ನಾವು ಬೀಜೋತ್ಪಾದನೆಯನ್ನು ಮಾಡ್ಲಿಕ್ಕಾಗಲ್ಲ. ಇದು ಎಚ್ಚರಿಕೆ ವಹಿಸಬೇಕು. ಇದೊಂದು ಬಹಳ ದೊಡ್ಡ ಸಮಸ್ಯೆ. ಇದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಹೋಗ್ತಾ. ಆ ಕಾರಣಕ್ಕೆ ನಾವು ಬೀಜೋತ್ಪಾದನೆ ಮಾಡುವಂತವರು ಎಲ್ಲಿ ಈ ಒಂದು ಸೊರಗು ರೋಗದ ಸಮಸ್ಯೆ ಇರುತ್ತೆ ಅಲ್ಲಿ ನಾವು ನಿರ್ವಹಣೆ ಮಾಡ್ಕೋಬೇಕಾಗ್ತದೆ. ಅಲ್ಲಿ ನಾವು ಬಿತ್ತನೆಯನ್ನ ಮಾಡಬಾರದು ಅನ್ನೋದನ್ನ ನಾನು ವೇಳೆ ಸೂಚಿಸ್ತೀವಿ. ದುಂಡಾಣ ಸೊರಗು ರೋಗದ ನಂತರ ಈ ಆಲೂಗಡ್ಡೆ ಬೆಳೆಯನ್ನ ಕಾಡತಕ್ಕಂತ ಮತ್ತೊಂದು ರೋಗ ಮೆದುಕೊಳೆ ರೋಗ. ಖಂಡಿತ. ಇದರ ಲಕ್ಷಣಗಳು ಹೇಗಿರುತ್ತೆ? ಇದು ಮೆದುಕೊಳೆ ರೋಗ ಅಂತಂದ್ರೆ ಸಾಮಾನ್ಯವಾಗಿ ಗಡ್ಡೆಗಳು ಕೊಳತು ಹೋಗುತ್ತೆ, ವಾಸನೆ ಬರ್ತವೆ. ಈ ಒಂದು ರೋಗ ನಾವು ಬಿತ್ತನೆ ಮಾಡುವ ಸಮಯದಲ್ಲಿ ಈಗ ಗೆಡ್ಡೆಗಳನ್ನ ಕೊಯ್ದು ಮಣ್ಣಿಗೆ ಹಾಕ್ತಾರೆ. ಇದು ಸತತವಾಗಿ ಮಣ್ಣಿನಲ್ಲಿ ಇರುತ್ತೆ. ಹೌದು, ಎರ್ವಿನಿ ಅಂತ ಹೇಳ್ತೀವಿ. ಈ ಎರ್ವಿನಿಯ ಬ್ಯಾಕ್ಟೀರಿಯಾಗಳು ಈ ಮಣ್ಣಿನಲ್ಲಿ ಇರುತ್ತವೆ. ತೇವಾಂಶ ಜಾಸ್ತಿ ಇದ್ದಾಗ ಅವು ಉಲ್ಬಣಗೊಳ್ತವೆ, ಆಕ್ಟಿವ್ ಆಗ್ತವೆ. ಈ ಒಂದು ಏನು ಬ್ಯಾಕ್ಟೀರಿಯಾಗಳು ನಾವು ಸಾಮಾನ್ಯವಾಗಿ ಈಗ ಆಲೂಗಡ್ಡೆ ಕೊಯ್ದು ಹಾಕುವಂಥದ್ದು ಬಿತ್ತನೆ ಮಾಡುವಂಥದ್ದು ರೂಢಿ ಇದೆ. ಕೆಲವು ರೈತರು ಏನ್ ಮಾಡ್ತಾರೆ, ಇವತ್ತು ಕೊಯ್ತಾರೆ ಅವತ್ತೇ ಹಾಕ್ತಾರೆ. ಅಂತ ಗೆಡ್ಡೆಗಳಲ್ಲಿ ಕೊಯ್ದಂತ ಭಾಗದಿಂದ ಬೇಗ ಗಾಯದ ಮೂಲಕ ಬ್ಯಾಕ್ಟೀರಿಯಾಗಳು ಒಳಗಡೆ ಅವು ಸಾಮಾನ್ಯವಾಗಿ ಎಲ್ಲ ಮೆದುವಾಗಿ ಗೆಡ್ಡೆಗಳು ಮೆದುವಾಗಿ ಎಲ್ಲ ಸಾಯ್ತಾ ಹೋಗ್ತದೆ. ಅದಕ್ಕೆ ಕೆಲವರು ಹೇಳ್ತಾರೆ, ಸರ್ ಇವ ಗೆಡ್ಡೆ ಬಿತ್ತನೆ ಮಾಡಿದ್ವಿ ಅದು ಮೊಳಕೆ ಬರ್ತಾ ಇಲ್ಲ, ಮಳೆ ಬಂದ್ಬಿಡ್ತು ಅಂತ. ಅದು ಬಹಳ ಪೂರಕವಾಗಿರ್ತದೆ. ಮಳೆ ಬಂದು ಈ ಮಣ್ಣು ಅಂಟ್ಕೊಳ್ತದೆ ಕೊಯ್ದಂತ ಭಾಗಕ್ಕೆ. ಬ್ಯಾಕ್ಟೀರಿಯಾಗಳು ಸಹ ಹಾಗೇನೆ ಚುರುಕುಗೊಳ್ತವೆ, ಚುರುಕುಗೊಂಡು ಈ ಕೊಯ್ದಂತ ಭಾಗ ಒಳಗಡೆ ಹೋಗಿ ಗೆಡ್ಡೆಗಳು ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೆ ನಾವು ಸೂಕ್ತ ರೀತಿಯಲ್ಲಿ ಸ್ಟ್ರೆಪ್ಟೋಸೈಕ್ಲಿನ್, ಮ್ಯಾಂಗೋಸೆಬ್ ಇವೆರಡನ್ನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಗೆಡ್ಡೆಗಳು ಕೊಳೆಯೋದಿಲ್ಲ. ಅಥವಾ ಆ ಬಿತ್ತನೆ ಮಾಡುವಾಗ ಒಂದಷ್ಟು ದಿನ ಕೊಯ್ದ ಭಾಗವನ್ನು ಒಂದ್ ಎರಡು ಮೂರು ದಿನ ಇಟ್ಟು ನಂತರ ಬಿತ್ತನೆ ಮಾಡಿದ್ರೆ ಈ ಬ್ಯಾಕ್ಟೀರಿಯಾಗಳು ಬರೋದಿಲ್ಲ. ಇದನ್ನ ಹೆಚ್ಚಿನ ಸಮಯದಲ್ಲಿ ಒಂದು ಬಿತ್ತನೆ ಮಾಡುವ ಹಂತದಲ್ಲಿ ಕಾಣಿಸ್ಕೊಳ್ತವೆ. ಅಥವಾ ನಾವು ಕೊಯ್ಲು ನಿಧಾನ ಮಾಡಿ ನೀರು ಜಾಸ್ತಿ ತುಂಬಿಕೊಂಡು ಮಳೆ ಜಾಸ್ತಿ ಆದಾಗ ಅವಾಗ್ಲೂ ಈ ಒಂದು ಮೆದುಕೊಳೆ ರೋಗ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತೊಂದು ರೋಗ ಈ ನಂಜಾಣ ರೋಗಗಳು ಕೂಡ ಬಾಧಿಸುತ್ತೆ ಅನ್ನುವಂಥದ್ದು. ಯಾವೆಲ್ಲ ನಂಜಾಣ ರೋಗಗಳು ಬಾಧಿಸುತ್ತೆ ಸರ್? ಈಗ ನಂಜಾಣ ರೋಗಗಳು ಅಂತಂದ್ರೆ ಎಲೆ ಸುರುಳಿ ಮೊಸಾಯಿಕ್ ರೋಗ ಅಂತ ಹೇಳ್ತೀವಿ, ಅಥವಾ PVX PVY ಅಂತ ಸುಮಾರು 4 ವಿವಿಧ ರೀತಿಯ ಮೊಸಾಯಿಕ್ ನಂಜಾಣು ರೋಗಗಳಿದ್ದಾವೆ. ಈ ನಂಜಾಣು ರೋಗಗಳು ಪ್ರಮುಖವಾಗಿ ನಾವು ತಿನ್ನುವಂತ ಗೆಡ್ಡೆಗಳನ್ನು ಉತ್ಪಾದನೆ ಮಾಡ್ಲಿಕ್ಕಾದ್ರೆ ಏನು ಸಮಸ್ಯೆ ಬರಲ್ಲ. ನಾವು ಈ ಸಾರಿ ಬಿತ್ತನೆ ಗೆಡ್ಡೆ ಹಾಕ್ತೀವಿ, ಕೊಯ್ಲು ಮಾಡಿ ಮಾರಾಟ ಮಾಡಿಬಿಡ್ತೀವಿ. ಈಗ ಬಿತ್ತನೆ ಮಾಡಲಿಕ್ಕೆ ಈಗ ಒಳ್ಳೆ ಸದಾವಕಾಶ ಇದೆ. ಬಿತ್ತನೆ ಮಾಡುವಂತ ರೈತರು ಈ ನಂಜಾಣು ರೋಗಗಳಿಂದ ನಾವು ರಕ್ಷಣೆ ಮಾಡಬೇಕು. ನಂಜಾಣು ರೋಗಗಳನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಅದರಿಂದ ರಕ್ಷಣೆ ಮಾಡಬೇಕು ಬೆಳೆ ಅಂತಂದ್ರೆ ಮೊದಲು ರಸ ಇರುವಂತ ಕೀಟಗಳನ್ನ ರಕ್ಷಣೆ ಮಾಡಬೇಕು. ರಸ ಇರುವಂತ ಕೀಟಗಳು ಯಾವುವು? ಉದಾಹರಣೆಗೆ ಏನುಗಳು, ಬಿಳಿ ನೊಣಗಳು, ಇವು ಮುಖ್ಯವಾಗಿ ವಾಹಕಗಳಾಗಿ ಕೆಲಸ ಮಾಡ್ತವೆ. ರಸ ಇರುವ ಜೊತೆಗೆ ನಂಜಾಣುಗಳನ್ನ ಈ ಗಿಡದಿಂದ ಗಿಡಕ್ಕೆ ಬಿಡ್ತವೆ. ಆಗ ಇವು ಸಾಮಾನ್ಯ ರೀತಿಯಾಗಿ ಆರೋಗ್ಯವಿಲ್ಲದೆ ಇವೆಲ್ಲ ಒಂದು ಎಲೆಗಳೆಲ್ಲ ಸುರುಳಿ ರೀತಿಯಾಗಿ ಸುತ್ತಕೊಳ್ಳೋದು, ಅಥವಾ ಎಲೆಗಳು ಹಳದಿ ಬಣ್ಣದ ಅಂಚುಗಳು ಇವೆಲ್ಲ ಕಾಣಿಸ್ಕೊಳ್ತದೆ. ಅಂತ ಒಂದು ನಂಜಾಣು ರೋಗಗಳು ಗಿಡಗಳಲ್ಲಿ ಬಂದಾಗ ಅಂತ ಗೆಡ್ಡೆಗಳನ್ನ ನಾವು ಮರು ಬಿತ್ತನೆಗಾಗಿ ಬಳಸಲಿಕ್ಕೆ ಆಗಲ್ಲ. ಆಮೇಲೆ ಇಳುವರಿ ಸಾಕಷ್ಟು ಕುಂಠಿತವಾಗ್ತದೆ. ಅದಕ್ಕೆ ಮೂಲವಾಗಿ ನಾವು ರಸ ಇರುವ ಕೀಟಗಳನ್ನ ಸಮಗ್ರ ರೀತಿಯಲ್ಲಿ ಹತೋಟಿ ಮಾಡಬೇಕು. ಹಾಗಾದ್ರೆ ಮಾತ್ರ ಈ ಒಂದು ಏನು ನಂಜಾಣು ರೋಗಗಳನ್ನ ಹತೋಟಿ ಮಾಡಬಹುದು. ಇದನ್ನ ನಾವು ಮೊದಲು ರಸ ಇರುವ ಕೀಟಗಳನ್ನ ನಿರ್ವಹಣೆ ಮಾಡಬೇಕು. ಅವು ಯಾವುವು ಅಂತ ಅದನ್ನ ನೋಡೋಣ. ರಸ ಇರುವ ಕೀಟಗಳು ಪ್ರಮುಖವಾಗಿ ನಮ್ಮ ಆಲೂಗಡ್ಡೆಯಲ್ಲಿ ಕಾಡುವಂತದ್ದು ಏನುಗಳು, ನುಸಿ. ಈಗ ಕರಿಕಡ್ಡಿ ಅಂತ ಹೇಳ್ತಾರೆ ರೈತರು, ನುಸಿ ಅಂತ ಏನ್ ಹೇಳ್ತೀವಿ ಅದು ಕರಿಡಿಸ್ ನಮ್ಮ ಒಂದು ದೇಶೀಯ ಭಾಷೆಯಲ್ಲಿ ನಾಡ ಭಾಷೆಯಲ್ಲಿ ಕರಿಕಡ್ಡಿ ರೋಗ ಅಂತ ಹೇಳ್ತಾರೆ ರೈತರು. ಜಿಗಿ ಹುಳುಗಳು, ಎಲೆ ಕತ್ತರಿಸುವಂತವಳು, ಗಡ್ಡೆ ಕೊರಕವಳು, ಇದೊಂದು ಮತ್ತೊಂದು ಪ್ರಮುಖವಾದಂತ ಕೀಟ. ಇದು ಗೆಡ್ಡೆ ಕೊರಕ, ಇದು ಸಾಕಷ್ಟು ಬೆಳೆ ಗೆಡ್ಡೆಗಳನ್ನ ನಾಶ ಮಾಡುವಂತದ್ದು ಇದೊಂದು ಕೀಟ. ಇನ್ನು ಗೊಣೆ ಹುಳುಗಳ ಸಮಸ್ಯೆ ಇದೆ. ಇದು ಅಷ್ಟೊಂದು ಏನು ಪರಿಣಾಮಕಾರಿ ಏನಲ್ಲ. ಪ್ರಮುಖವಾಗಿ ಏನುಗಳು, ಈ ಏನುಗಳು ಏನಪ್ಪಾ ಅಂತಂದ್ರೆ ಬಹುಶಃ ತಾವೆಲ್ಲ ನೋಡಿದ್ರೆ ಸೀಡೆ ಅಂತ ಹೇಳ್ತಾರೆ ಲೋಕ, ಸೀಡೆಗಳು ಸರ್ ಸೀಡೆ ಎಲೆ ಚಿಗುರುವಂತ ಭಾಗದಲ್ಲಿ ಇವು ಎಲೆಗಳ ಮೇಲೆ ಸುತ್ತಕೊಂಡಿರ್ತವೆ, ರಸವನ್ನ ಹೀರ್ಕೊಳ್ತವೆ. ಇವು ರಸ ಇರುವುದರ ಜೊತೆಗೆ ನಂಜಾಣುಗಳು ಅದಕ್ಕೆ ಬಿಟ್ಬಿಡ್ತದೆ, ಆ ಗಿಡ ಕುಂಠಿತವಾಗ್ಬಿಡ್ತದೆ, ಎಲೆಗಳೆಲ್ಲ ಮುದುರ್ಕೊಳ್ತವೆ. ಆಮೇಲೆ ಇಳುವರಿ ಏನಿದೆ ನಮಗೆ ಒಂದು ಗಿಡದಿಂದ ನಾವು 1/2 kg 3/4 kg ಅಷ್ಟು ನಿರೀಕ್ಷೆ ಮಾಡಬಹುದು ಉತ್ತಮವಾದಂತ ಇಳುವರಿ ಬರುತ್ತೆ. ಈ ರೀತಿಯಾದ ನಂಜಾಣುಗಳು ಬಂದಾಗ ಅದರಲ್ಲಿ 3-4 ಗಡ್ಡೆ ಮಾತ್ರ ಬಿಡುತ್ತೆ, ಪರಿಣಾಮಕಾರಿಗೆ ಇಳುವರಿ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕೆ ನಾವು ಏನುಗಳನ್ನ ನಾವು ಆಗಾಗ್ಗೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಹತ್ತು ದಿವಸಕ್ಕೊಮ್ಮೆ ನಾವು ಕ್ರಮವನ್ನು ವಹಿಸಿ ಈ ಏನುಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗಿದೆ. ನಿರ್ವಹಣೆ ಮಾಡಬೇಕಾದ್ರೆ ಉದಾಹರಣೆಗೆ ಇಮಿಡಾಕ್ಲೋಪ್ರಿಡ್ ಅರ್ಧ ಎಮ್ ಎಲ್ ನಷ್ಟು ಅಥವಾ ಪಾಸ್ವಾಮಿಡನ್ ಅರ್ಧ ಎಮ್ ಎಲ್ ನಷ್ಟು ಥೈಮೆಥಾಕ್ಸಾಮ್ ಅಂತ ಹೇಳ್ತೀವಿ ಅಥವಾ ಡೈಫೆನ್ಥೂರಿಯನ್ ಇವು ಯಾವುದಾದ್ರೂ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ಈ ರಸ ಇರುವ ಕೀಟಗಳನ್ನು ನಾವು ಕಡಿಮೆಗೊಳಿಸಬೇಕಾಗ್ತದೆ. ನುಸಿ ಬಗ್ಗೆ ಹೇಳ್ತಾ ಇದ್ರಿ, ನುಸಿ ಸಾಮಾನ್ಯವಾಗಿ ಹಗಲಿನಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಇವು ಎಲೆಗಳ ಹಿಂಭಾಗ ರಸ ಇರ್ತವೆ. ಓಹೋ, ಎಲೆಗಳ ಹಿಂಭಾಗ ಇವು ರಸ ಇರ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಚಿಗುರುಗಳೆಲ್ಲನೂ ಮುಂದಕ್ಕೆ ಬೆಳೆಯೋದಿಲ್ಲ, ಕಪ್ಪಾಗಿ ಗೊತ್ತಾಗುತ್ತೆ. ನುಸಿ ಕೀಟದ ಸಮಸ್ಯೆ ಇದೆ ಅಂದ್ರೆ ಅದು ಕಪ್ಪಾಗಿರುತ್ತೆ ಅಲ್ಲಲ್ಲಿ, ಎಲೆಗಳೆಲ್ಲ ಹಿಂಭಾಗಕ್ಕೆ ಮುಟ್ಕೊಂಡಿರುತ್ತೆ. ಅಂತದ್ರಲ್ಲಿ ನಾವು ಇಳುವರಿ ಬಹಳ ಪರಿಣಾಮಕಾರಿ ಕಡಿಮೆ ಆಗ್ತದೆ. ಇದು ಯಾವುದೇ ರೀತಿಯಾದ ಒಂದು ರೋಗಾಣುಗಳನ್ನ ಹರಡೋದಿಲ್ಲ, ಆದ್ರೆ ರಸ ಇರುವಂತ ಕ್ರಿಯೆಯಿಂದ ಬೆಳೆ ಇಳುವರಿ ಕುಂಠಿತವಾಗ್ತದೆ. ಇದನ್ನ ನಾವು ಕಡಿಮೆ ಮಾಡಬೇಕಂತಂದ್ರೆ ನಾವು ನುಶಿನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ನುಶಿನಾಶಕಗಳು ಯಾವಪ್ಪ ಅಂದ್ರೆ ಫೆನ್ಸಾಕ್ವೀನ್ ಅಂತ ಹೇಳ್ತೀವಿ, 1.7 ml ನಷ್ಟು 1 ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕು. ಫೆನ್ಫಾರಾಕ್ಸಿಮೇಟ್ ಅಂತ ಹೇಳ್ತೀವಿ, 2 ml ನಷ್ಟು 1 ಲೀಟರ್ಗೆ ಸಿಂಪಡಣೆ ಮಾಡಬೇಕು. ಅವಾಮೆಕ್ಟಿನ್ ಮೆಜೋಯೇಟ್ ಅಂತ ಹೇಳ್ತೀವಿ, 0.3 ml ನಷ್ಟು 1 ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ನುಸಿಗಳನ್ನ ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡಬಹುದು. ಈ ಬಿಳಿ ನೊಣವು ಕೂಡ ಬಾಧತಕ್ಕಂತ ಸಾಧ್ಯತೆ ಇರುತ್ತೆ. ಖಂಡಿತ, ಬಿಳಿ ನೊಣಗಳ ಏನಪ್ಪಾ ಅಂತಂದ್ರೆ ಅದೂ ಸಹ ನಂಜಾಣುಗಳನ್ನ ಗಿಡದಿಂದ ಗಿಡಕ್ಕೆ ಆಡುವಂತ ಕೆಲಸ ಮಾಡುತ್ತೆ. ಇದು ಬಿಳಿ ನೊಣಗಳ ಹೇಗೆ ಅಂತಂದ್ರೆ ಎಲೆಗಳ ಹಿಂಭಾಗೆ ಆವರಿಸಿಕೊಳ್ತವೆ, ಅಲ್ಲಿ ರಸ ಇರುವಂತ ಕ್ರಿಯೆ. ಈ ಸಣ್ಣ ಮರಿಗಳು ದೊಡ್ಡವು ಎಲ್ಲವೂ ಸೇರಿ ರಸ ಇರುವಂತ ಕ್ರಿಯೆಯಿಂದ ಅದರಿಂದ ಎಕ್ಸ್ಕ್ರೀಟ ಬಿಡುತ್ತೆ. ಅದರಿಂದ ಬರುವಂತ ತ್ಯಾಜ್ಯ ಏನಿದೆ ಅದರಿಗೆ ಬೇರೆ ಶಿಲೀಂಧ್ರಗಳು ಆವರಿಸಿಕೊಳ್ತವೆ. ಆದ್ರಿಂದ ಈ ಒಂದು ಬಿಳಿ ನೊಣಗಳನ್ನ ನಾವು ಪರಿಣಾಮಕಾರಿಯಾಗಿ ಕಂಡಲ್ಲಿ ನಾವು ಗಿಡಗಳನ್ನು ಅಲ್ಲಾಡಿಸಿದಾಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹಾರಾಡುವುದಂತ ನಾವು ನೋಡಬಹುದಾಗಿದೆ. ಇಂಥ ಒಂದು ಇವುಗಳಿಗೆ ಬೇವಿನ ಎಣ್ಣೆಯನ್ನ 7.5 ml ನಷ್ಟು ಬೇವಿನ ಸೋಪು, ವಂಗೆ ಸೋಪು ಅಥವಾ ಬೇವಿನ ಕಷಾಯ ಅಥವಾ ಬೇವಿನ ಎಣ್ಣೆ 5 ml ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ರಸ ಇರುವ ಬೇರೆ ಏನುಗಳು, ನುಸಿ, ಬಿಳಿ ನೊಣಗಳು, ಜಿಗಿ ಹುಳುಗಳು ಇವೆಲ್ಲವನ್ನು ಹತೋಟಿ ಮಾಡಬಹುದಾಗಿದೆ. ಜಿಗಿ ಹುಳದ ಲಕ್ಷಣಗಳು ಹೇಗಿರುತ್ತೆ? ಜಿಗಿ ಹುಳುಗಳು ಅವು ಕಾಂಡದ ಮೇಲೆ ರಸ ಇರ್ತವೆ, ಎಲೆಗಳಲ್ಲಿ ಇರ್ತವೆ, ಜಿಗಿತವೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಇವು ಹಸಿರು ಆಗಿರ್ತವೆ, ಇವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಜಿಗಿತಾ ಇರ್ತವೆ. ಇವು ರಸ ಇರುವಂತ ಕ್ರಿಯೆನೆ. ಇವು ಹೆಚ್ಚಾಗಿ ಏನೋ ಒಂದು ನಂಜಾಣುಗಳಂತ ಆಡುವುದಿಲ್ಲ, ಬಟ್ ರಸ ಇರುವ ಕ್ರಿಯೆಯಲ್ಲಿ ಬಹಳ ಪಾತ್ರ ಜಾಸ್ತಿ. ಇದರಿಂದ ಒಂದು ಗಿಡದ ಬೆಳವಣಿಗೆ ಕುಂಠಿತವಾಗ್ತದೆ. ಈಗ ಹೇಳಿದ್ವಲ್ಲ ಸಾಕಷ್ಟು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಇವೆಲ್ಲ ಸಿಂಪಡಣೆ ಮಾಡೋದ್ರಿಂದ ಜಿಗಿ ಹುಳುಗಳನ್ನ ನಾವು ಹತೋಟಿ ಮಾಡಬಹುದಾಗಿದೆ. ಎಲೆ ಕತ್ತರಿಸತಕ್ಕಂತ ಹುಳುಗಳು ಕೂಡ ಇರುತ್ತೆ. ಖಂಡಿತ, ಎಲೆ ಕತ್ತರಿಸುವಂತ ಹುಳುಗಳು ಸಾಮಾನ್ಯವಾಗಿ ಇವು ರಾತ್ರಿ ಚಟುವಟಿಕೆ ಜಾಸ್ತಿ ಮಣ್ಣಿನಲ್ಲಿರ್ತವೆ. ರಾತ್ರಿ ವೇಳೆ ಹೊರಗಡೆ ಬಂದು ಇವು ಎಲೆಗಳು ಕಾಂಡವನ್ನ ಕತ್ತರಿಸ್ತವೆ, ಹಗಲು ಬರಲ್ಲ. ಇದಕ್ಕೆ ಬೈಟಿಂಗ್ ಅಂತ ಹೇಳ್ತೀವಿ, ಕ್ಲೋರೋಪೈರಿಪಾಸ್ ಒಂದು. ಆ ಕೀಟನಾಶಕದ ಜೊತೆಗೆ ತೌಡು ಅಂತ ಹೇಳ್ತೀವಿ, ಅಥವಾ ಇದು ಏನು ಭೂಸ ಹಸುಗಳಿಗಾಗ್ತಿವಲ್ಲ, ಅದ್ರ ಜೊತೆಗೆ ಮಿಶ್ರಣ ಮಾಡಿಬಿಟ್ಟು ಜೋನಿ ವಾಸನೆ ಬರುವಂತ ಒಂದು ಬೆಲ್ಲ, ಆ ಜೋನಿ ಬೆಲ್ಲವನ್ನ ಇದಕ್ಕೆ ಮಿಶ್ರಣ ಮಾಡಿಬಿಟ್ಟು ಸಾಲುಗಳಿಗೆ ಎರಚಿಬಿಟ್ರೆ ಸಾಕು, ಎಲೆ ಕತ್ತರಿಸುವಂತ ಹುಳುಗಳು ರಾತ್ರಿ ವೇಳೆ ಬಂದು ಆ ಎಲೆಗಳ ತಿನ್ನೋ ಬದಲು ಇದನ್ನ ತಿಂತವೆ. ಈ ವಾಸನೆಗೆ ಬೆಲ್ಲವನ್ನ ತಿಂದಾಗ ಎಲ್ಲ ಕೀಟಗಳನ್ನ ನಿರ್ವಹಣೆ ಮಾಡುದು ಬೈಟಿಂಗ್ ಅಂತ ಹೇಳ್ತೀವಿ. ಇದನ್ನ ಮಾಡೋದ್ರಿಂದ ಖಂಡಿತ ಈ ಒಂದು ಎಲೆ ಕತ್ತರಿಸತಕ್ಕಂತ ಹುಳುಗಳನ್ನು ಮಾಡಬಹುದಾಗಿದೆ. ಈ ಚಳಿಗಾಲದ ಆಲೂಗಡ್ಡೆನಲ್ಲಿ ಇನ್ನು ಏನೆಲ್ಲ ಪ್ರಮುಖವಾದಂತಹ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದ್ರ ಮೂಲಕ ನಾವು ಹೆಚ್ಚು ಇಳುವರಿಯನ್ನ ಪಡೆಯಬಹುದು? ಇದು ಜೊತೆಗೆ ಬಹುಮುಖ್ಯವಾದಂತ ಕೀಟ ಇದೆ, ಗೆಡ್ಡೆ ಕೊರೆಯುವ ಕೀಟ ಇದೆ, ಪಿಟಿಎಂ ಅಂತ ಹೇಳ್ತೀವಿ, ಪೊಟ್ಯಾಟೋ ಟ್ಯೂಬರ್ ಮಾತ್ ಅಂತ ಹೇಳ್ತೀವಿ. ಈ ಕೀಟ ನಾವು ಸರಿಯಾದ ರೀತಿಯಾಗಿ ಮಣ್ಣನ್ನು ಏರಿಸಲಿಲ್ಲ ಅಂತಂದ್ರೆ, ಸೂಕ್ತ ಸಮಯಕ್ಕೆ ನಾವು ನೀರನ್ನ ಕೊಡಲಿಲ್ಲ ಅಂದ್ರೆ ಮಣ್ಣು ಈ ತರ ಓಪನ್ ಆಗುತ್ತೆ, ಕ್ರ್ಯಾಕ್ಸ್ ಬರುತ್ತೆ, ಅದರಲ್ಲಿ ಹೋಗಿ ಈ ಚಿಟ್ಟೆ ಹೋಗಿ ಗೆಡ್ಡೆಯ ಮೇಲೆ ಮೊಟ್ಟೆ ಇಡುತ್ತೆ. ಆಗ ಆ ಮೊಟ್ಟೆ ಒಡೆದು ಆ ಏನು ಹುಳುಗಳಿದೆ ಮರಿ ಹುಳುಗಳು ಆ ಗೆಡ್ಡೆಯನ್ನ ರಂಧ್ರ ಮಾಡಿ ಎಲ್ಲ ಹಾಳು ಮಾಡ್ತವೆ. ಅದೇ ಗೆಡ್ಡೆಗಳನ್ನ ನಾವು ಶೇಖರಣೆ ಮಾಡಿದಾಗ ಅದು ಶೇಖರಣೆಯಲ್ಲ ಸಮಸ್ಯೆ ಆಗ್ತದೆ. ಆದ್ರಿಂದ ಈ ಕೀಟವನ್ನ ನಾವು ಮೂಲವಾಗಿ ಏನು ಅಂತರ ಬೇಸಾಯ ಏನಿದೆ, ಮಣ್ಣು ಏರಿಸುವಂತದ್ದು, ನೀರು ಕಟ್ಟುವಂಥದ್ದು, ಎಲ್ಲಿಯ ಕ್ರ್ಯಾಕ್ಸ್ ಓಪನ್ ಆಗಿರುತ್ತೆ ತತ್ಕ್ಷಣ ಗೆಡ್ಡೆಗಳ ಕಂಡಲ್ಲಿ ನಾವು ಮೇಲೆ ಮಣ್ಣು ಮುಚ್ಚಬೇಕು. ಆಗ ಈ ಗೆಡ್ಡೆ ಕೊರಕವನ್ನ ನಾವು ಹತೋಟಿ ಮಾಡಬಹುದು. ಇಲ್ಲ ನಾವು ಶೇಖರಣೆ ಮಾಡ್ತೀವಿ, ನಾವು ಗೆಡ್ಡೆಗಳನ್ನ ಕೊಯ್ಲು ಮಾಡಿ ಶೇಖರಣೆ ಮಾಡಿದಾಗ ಅಲ್ಲೂ ಸಹ ಶೇಖರಣೆಯಲ್ಲಿನೂ ಸಹ ಈ ಒಂದು ಕೀಟದ ಹಾವಳಿ ಜಾಸ್ತಿ. ಈ ಶೇಖರಣೆ ಮಾಡಿದ ನಂತರ ಒಂದು ಕೀಟ ಪರದೆಯನ್ನು ಮುಚ್ಚಿ ಅದರ ಮೇಲೆ ಒಂದು ಏನು ಕಬ್ಬಿನ ಸೋಗೆ ಇರುತ್ತಲ್ಲ ಅಥವಾ ಭತ್ತದ ಹುಲ್ಲನ್ನು ಹಾಕ್ಬೇಕು. ಆಗ ಚಿಟ್ಟೆಗಳು ಒಳಗಡೆ ನುಸುಳಿಕ್ಕಾಗಲ್ಲ, ಯಾಕೆಂದ್ರೆ ಅದು ಮುಳ್ಳಿರುತ್ತೆ, ಆ ಮುಳ್ಳಿನಲ್ಲಿ ಒಳಗೆ ನುಸುಳಿಕ್ಕಾಗಲ್ಲ. ಅಥವಾ ಏನು ಫೆರಮೋನ್ ಟ್ರಾಪ್ಸ್ ಅಂತ ಹೇಳ್ತೀವಿ, ಕೀಟಗಳನ್ನು ಸೆರೆ ಇಡುವಂತ ಟ್ರಾಪ್ಸ್ನು ಇದಾವೆ, ಅದನ್ನು ಮಾಡಬಹುದು. ಇವೆಲ್ಲ ಮಾಡಿ ಈ ಗೆಡ್ಡೆ ಕೊರಕ ಉಳುವ ಕೀಟವನ್ನು ನಾವು ಹತೋಟಿ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ಈ ಚಳಿಗಾಲದಲ್ಲಿ ಹೆಚ್ಚಿನ ಇಳುವರಿನ ಪಡಿಬೇಕಾದ್ರೆ ವಾತಾವರಣವೇ ಪೂರಕ. ಪೋಷಕಾಂಶಗಳ ನಿರ್ವಹಣೆ ಒಂದು, ನೀರಾವರಿ ನಿರ್ವಹಣೆ ಒಂದು ಇದ್ದೇ ಇರುತ್ತೆ. ಇದು ಜೊತೆಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ನೀವು ರಸಗೊಬ್ಬರಗಳನ್ನ ಹನಿ ನೀರಾವರಿ ಮೂಲಕ ಕೊಡುವಂಥದ್ದು, ಆಮೇಲೆ ಜೋಡಿ ಸಾಲು ಪದ್ಧತಿನಲ್ಲಿ ಆಲೂಗಡ್ಡೆಯನ್ನು ಬೆಳೆಯುವಂಥದ್ದು, ರಸಾವರಿ ಕೊಡುವಂಥದ್ದು, ಇವೆಲ್ಲವೂ ಇದಕ್ಕೆ ಪೂರಕವಾಗಿ ವಾತಾವರಣ. ರಾತ್ರಿ ವೇಳೆ ಅತಿ ಹೆಚ್ಚು ಚಳಿ, ಹಗಲು ಉರಿ ಬಿಸಿಲಿದ್ದಾಗ ಇದು ಬಹಳ ಪೂರಕವಾದಂತ. ಅದಕ್ಕೇನೆ ಉತ್ತರ ಪ್ರದೇಶದಲ್ಲಿ ಅಥವಾ ಜಲಂಧರ್, ಪಂಜಾಬ್, ಹರಿಯಾಣ ಪ್ರದೇಶದಲ್ಲಿ ಈ ಚಳಿಗಾಲದ ಬೆಳೆಯಾಗಿ ಮುಖ್ಯವಾಗಿ ಬೆಳೆಯಾಗಿ ಬೆಳೀತಾರೆ. ಮಳೆಗಾಲದಲ್ಲಿ ಬೆಳೆಯೋದು ಅದಕ್ಕೆ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬೇಕಾದ್ರೆ ಚಳಿಗಾಲದ ಬೆಳೆಯೇ ಬಹಳ ಸೂಕ್ತ. ರೋಗದ ಅವಳಿ ಕಡಿಮೆ, ನಾವು ಇತರ ತಳಿಗಳನ್ನು ಈ ಒಂದು ವಾತಾವರಣದಲ್ಲಿ ಬೆಳೀಲಿಕ್ಕೆ ಸೂಕ್ತ ಅಂತ ಹೇಳ್ತೀನಿ. ಇದರಿಂದ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತಿಮವಾಗಿ ಈ ಒಂದು ಈ ಚಳಿಗಾಲದ ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಚಳಿಗಾಲದ ಬೆಳೆ ಆಲೂಗಡ್ಡೆ ಅಂತಂದ್ರೆ ಬಹಳ ಸೂಕ್ತವಾದಂತ ಕಾಲ ಅಂತ ಈಗಾಗಲೇ ಹೇಳಿದ್ದೇನೆ. ಬೆಳಿಲಿಕ್ಕೆ ಸಾಧ್ಯವಾದಷ್ಟು ರೈತರು ಮಳೆಗಾಲದಲ್ಲಿ ಬೆಳೀತಾರೆ. ಹೌದು, ಮಳೆಗಾಲದ ಬೆಳೆದು ಮಳೆಯಾಶ್ರದಲ್ಲಿ ಬೆಳೀತಾರೆ. ಜೊತೆಗೆ ರೋಗದ ಸಮಸ್ಯೆ ಜಾಸ್ತಿ ಮಳೆಗಾಲದಲ್ಲಿ. ಕೆಲವೊಂದು ತಳಿಗಳನ್ನ ನಾವು ಬೆಳಿಲಿಕ್ಕಲ್ಲ, ಉದಾಹರಣೆಗೆ ಜ್ಯೋತಿ ಅಂತ ಹೇಳ್ತೀವಿ, ಅದು ಕೊನೆ ಅಂಗಮಾರಿ ರೋಗದ ಸಮಸ್ಯೆಗೆ ಬಹಳ ಬೇಗ ತುತ್ತಾಗ್ತದೆ. ಅದಕ್ಕೆ ಅಂತ ತಳಿಗಳನ್ನ ನಮಗೆ ಜ್ಯೋತಿ ಬಹಳ ಬೇಡಿಕೆ ಮಾರುಕಟ್ಟೆಯಲ್ಲಿರುತ್ತೆ. ಈಗ ಕುಫ್ರಿ ಹಿಮಾಲಿನಿ ತಳಿ ಅಂತ ಬಂದಿದೆ, ನಾವು ಅಪೇಕ್ಷಿಸಿದ ಯಾವುದೇ ತಳಿ, ಬೀಜೋತ್ಪಾದನೆ ಇವೆಲ್ಲವನ್ನು ಈ ಚಳಿಗಾಲದಲ್ಲಿ ಮಾಡಬಹುದು. ಅದರಲ್ಲಿ ಇಡೀ ಹಾಸನ ಜಿಲ್ಲೆ, ಅರಸೀಕೆರೆ, ಚನ್ನರಾಯಪಟ್ಟಣ ಬಿಟ್ಟರೆ ಈ ಉಳಿದ ಎಲ್ಲಾ ಭಾಗಗಳಲ್ಲೂ ಅರಕಲಗೂಡಲ್ಲಿ ಬೆಳಿಬಹುದು, ಹೊಳೆನರಸೀಪುರದಲ್ಲಿ ಬೆಳಿಬಹುದು, ಆಲೂರಲ್ಲಿ ಬೆಳಿಬಹುದು, ಸ್ವಲ್ಪ ಮಟ್ಟಿಗೆ ನಾವು ಸಕಲೇಶ್ವರದಲ್ಲಿ ಬೆಳಿಬಹುದು. ಹಾಸನದಲ್ಲೂ ಕೂಡ ಖಂಡಿತ ಬೀಜೋತ್ಪಾದನೆ ಮಾಡುವಂತ ಸದಾವಕಾಶಗಳಿದೆ. ಈ ಒಂದು ಎರಡು ತಾಲೂಕನ್ನ ಹೊರತುಪಡಿಸಿ ಇನ್ನೆಲ್ಲಾ ತಾಲೂಕುಗಳಲ್ಲಿ ಈ ಚಳಿಗಾಲದಲ್ಲಿ ಅತ್ಯುತ್ತಮವಾಗಿ ಇಳುವರಿ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಜೋಡಿ ಸಾಲು ಪದ್ಧತಿನಲ್ಲಿ ಬೆಳೆದ್ರೆ ಹೆಚ್ಚಿನ ಇಳುವರಿನೂ ಪಡಿಬಹುದು. ಯಾಕೆಂದ್ರೆ ಇಳುವರಿನ ಒಂದು ಪ್ರಮಾಣ ಏನಿದೆ ಇಲ್ಲಿ, ನಮ್ಮ ಸರಾಸರಿ ಇಳುವರಿ ಆಸನದೇನಿದೆ ತುಂಬಾ ಕಡಿಮೆ ಇದೆ. ಮಳೆಗಾಲದಲ್ಲಿ ಕೇವಲ 5-6 ಟನ್ ಅಷ್ಟು ಮಾತ್ರ ನಮ್ಮ ರೈತರು ಪಡಿತಾ ಇದ್ದಾರೆ. ಇದನ್ನ ಇನ್ನೊಂದು ಪಟ್ಟು ಜಾಸ್ತಿ ತಗೊಂಡು ಹೋಗ್ಬೇಕು. ಇವತ್ತು ಕನಿಷ್ಠ 10-12 ಟನ್ ಅಷ್ಟು ಇಳುವರಿ ನಾವು ಪಡೀಲಿಲ್ಲ ಅಂತಂದ್ರೆ ನಾವು ಆಲೂಗಡ್ಡೆ ಬೇಸಾಯ ಆರ್ಥಿಕವಾಗಿ ಲಾಭದಾಯಕವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ರೈತರು ಚಳಿಗಾಲದ ಬೆಳೆಯಾಗಿ ಆಲೂಗಡ್ಡೆಯನ್ನು ಬೆಳಿಲಿ ಅನ್ನೋದು ನಮ್ಮ ಸಲಹೆ. ಯಾಕೆಂದ್ರೆ ವಾತಾವರಣ ಸೂಕ್ತವಾಗಿರುತ್ತೆ, ರೋಗದ ಸಮಸ್ಯೆ ಕಡಿಮೆ. ಇದನ್ನ ಯಾಕೆ ಬೆಳಿಬಾರ್ದು? ಈ ಬೀಜೋತ್ಪಾದನೆ ಮಾಡ್ಲಿ, ಇಲ್ಲ ಗೆಡ್ಡೆಗಳನ್ನ ಉತ್ಪಾದನೆ ಮಾಡಿ ತಿನ್ಲಿಕ್ಕೂ ಬಳಸ್ಲಿಕ್ಕೆ ಬೇಗ ಮಾರಾಟ ಮಾಡ್ಲಿ. ಹೆಚ್ಚಿನ ಪ್ರದೇಶ ಜಾಸ್ತಿ ಆಗ್ಬೇಕು. ಇನ್ನು ಮುಂದೆ ಏನು ಮಳೆಯಾಶ್ರಿತ ಪ್ರದೇಶವಾಗಿ ಆಲೂಗಡ್ಡೆ ಬೆಳೀತಿದ್ರೆ ಅದನ್ನ ಕಡಿಮೆ ಮಾಡ್ಲಿ ಅನ್ನೋದು ನಮ್ಮ ಒಂದು ಆಸೆ ಅಷ್ಟೆ. ಅಲ್ಲಿ ಬೆಳೆಯೋರು ಬೆಳೀಲಿ, ಚಳಿಗಾಲದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ, ಪೂರಕವಾದ ವಾತಾವರಣ. ಯಾಕೆಂದ್ರೆ ಎಲೆಕೋಸು, ಹೂಕೋಸು, ಗೆಡ್ಡೆಕೋಸು ಇವೆಲ್ಲವೂ ಚಳಿಗಾಲದ ಬೆಳೆಗಳೇ. ಆಲೂಗಡ್ಡೆ ಹಾಗೇನೋ, ಇದು ಹಾಗೇನೆ. ಅದಕ್ಕೆ ಇಳುವರಿ ಗುಣಮಟ್ಟ ಜಾಸ್ತಿ ಚಳಿಗಾಲದಲ್ಲಿ. ಆದ್ರಿಂದ ಇದು ಒಂದು ಸೂಕ್ತವಾದ ವಾತಾವರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಕ್ಟೋಬರ್ ತಿಂಗಳಿಂದ ನವಂಬರ್ ಡಿಸೆಂಬರ್ ತನಕ ನಾವು ಬಿತ್ತನೆ ಮಾಡ್ತಾ ಬರ್ಬೋದು. ತದನಂತರ ಮಾಡಬಾರ್ದು. ಕೆಲವರು ಜನವರಿಲೂ ಮಾಡ್ಲಿಕ್ಕೆ ಹೋಗ್ತಾರೆ, ಸರ್ ಇನ್ನೂ ಚಳಿ ಇದೆ, ನಾನು ಈಗಲೂ ಬಿತ್ತನೆ ಮಾಡ್ತೀನಿ. ಚಳಿ ಈಗ ಪ್ರಾರಂಭ ಆಗಿದೆ ಅಂತ ಶುರು ಮಾಡ್ತಾ ಇದಾರೆ, ತಪ್ಪು. ಯಾಕೆಂದ್ರೆ ಕೊಯ್ಲಿಗೆ ನಮಗೆ ಮಾರ್ಚ್ ಏಪ್ರಿಲ್ ಬಂದ್ಬಿಡುತ್ತೆ. ಅಷ್ಟೊಳಗಡೆ ನಮಗೆ ಉಷ್ಣಾಂಶ ಜಾಸ್ತಿ ಆದಾಗ ನಮ್ಗೆ ಇಳುವರಿ ಬರುವುದಿಲ್ಲ, ಕಡಿಮೆ. ಸೊಪ್ಪು ಬೆಳೆಯುತ್ತೆ, ಒಳಗಡೆ ಗೆಡ್ಡೆಗಳಿರೋದಿಲ್ಲ. ಅದಕ್ಕೆ ಇದನ್ನೆಲ್ಲಾನು ಇದು ಒಂದು ತಂಪು ವಾತಾವರಣ, ವಾತಾವರಣ ಅವಲಂಬಿತ ಬೆಳೆ, ತಂಪು ವಾತಾವರಣ ಬಯಸುವಂತ ಬೆಳೆ ಆಗಿರೋದ್ರಿಂದ ಚಳಿಗಾಲ ಬಹಳ ಸೂಕ್ತ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಇದನ್ನ ಬಿತ್ತನೆ ಮಾಡಿ ಬೆಳೀಲಿಕ್ಕೆ ಸೂಕ್ತ ಅಂತ ಹೇಳ್ತಾ ನಮ್ಮ ರೈತರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಚಳಿಗಾಲದ ಆಲೂಗಡ್ಡೆ ಬೆಳೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ರೋಗ ಕೀಟಗಳ ನಿರ್ವಹಣೆ ಹಾಗೂ ಇತರೆ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? 9481-0445. ಇನ್ನೊಮ್ಮೆ ಹೇಳಿ, 9481-0445. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಚಳಿಗಾಲದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖವಾದಂತಹ ರೋಗ ಹಾಗೂ ಕೀಟಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಹಾಗೂ ಇತರೆ ನಿರ್ವಹಣಾ ಕ್ರಮಗಳನ್ನು ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಚಳಿಗಾಲದ ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮ ಈ ಕುರಿತಂತೆ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಬೇಸಿಗೆ ಕಾಲದಲ್ಲಿ ಕಂಡುಬರುವ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣೆ

ಮಧುರ ಮಧುರ ಮಧುರ ಇತರ ದಿನಾಲು ತಿಂದ್ರೆ ಏನಾಗಬಹುದು? ನಮ್ಮ ಆರೋಗ್ಯಕ್ಕೆ ಹಾನಿ ಖಂಡಿತ. ಅಪರೂಪಕ್ಕೊಮ್ಮೆ ಇತರ ಊಟ ತಿಂಡಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸೋದೇನೋ ಓಕೆ, ಆದ್ರೆ ದಿನನಿತ್ಯದ ಆಹಾರ ಹೇಗಿರಬೇಕು? ಹಾಗಾದ್ರೆ ತಪ್ಪದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:10 ನಿಮ್ಮ ಆಕಾಶವಾಣಿ ಹಾಸನ FM 102.2 ಡಯಟೀಷಿಯನ್ AM ಸ್ಫೂರ್ತಿ ಅವರಿಂದ ನೋ ಯುವರ್ ಡಯಟ್. ನೀವೀಗ ಕೇಳ್ತಾ ಇರೋ ಗೀತೆ ಬುತುಯಿನ ಮಗ ಅಯ್ಯು ಚಿತ್ರದು. ಈ ಗೀತೆನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ನಾ ಮನಸೋತೇನೆ ಚಿನ್ನ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ, ನಾ ಮನಸೋತೇನೆ ಚಿನ್ನ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ, ನಾ ಮನಸೋತೇನೆ ಚಿನ್ನ. ಇದು ಬಂದೆ ನಿನ್ನ ಹಂಬಲಿಸಿ ಗೆಳೆತನ ನಾ ಬಯಸಿ ಅದನ್ನ ಬಲ್ಲೆ ನಾ ಬಲ್ಲೆ ನಾಚಿ ಮುಗ್ಗದೆ ನಾ ನಿಲ್ಲೆ ನಾಚಿ ಮುಗ್ಗದೆ ನಾ ನಿಲ್ಲೆ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋತೆ ನೀ ಚಿನ್ನ ನಾ ಮನಸೋತೆ ನೀ ಚಿನ್ನ ಕಂಗಳಲಿ ಪ್ರಣಯದ ಹಣತೆ ಬೆಳಗಿರಲು ನಿನ್ನದರ ಪ್ರೇಮದ ಕವಿತೆ ಹಾಡಿರಲು ನಿನ್ನೊಲವ ನಾ ಕಂಡು ಸೋತು ಹೋಗಿರಲು ನೀವೀಗ ಕೇಳ್ತಾ ಇರೋಗಿದೆ ರವಿಚಂದ್ರ.